ಸೊ ಆ ಹುಳು ಹಂತದಲ್ಲೂ ಸುಮಾರು 5-6 ದಿವಸ ಇರ್ತವೆ. ಮರಿ ಹಂತದಲ್ಲಿ ಮರಿ ಅಂತ ಹುಳು ಮರಿ ಮರಿ ಹುಳು ಅಥವಾ ಹುಳು ಮರಿ ಅಂತ ಕರಿಬಹುದು. ಅದಾದ್ಮೇಲೆ ಕೋಶಾವಸ್ಥೆಗೆ ಬದಲಾವಣೆ ಆಗ್ತದೆ, ಪರಿವರ್ತನೆ ಆಗುತ್ತೆ. ಕೋಶಾವಸ್ಥೆ ಆದ ತಕ್ಷಣ ಅದು ಪ್ರೌಢನೊಣಕ್ಕೆ ಬರುತ್ತೆ. ಒಂದು ರಾಣಿ ನೊಣ ಒಂದು ಮೊಟ್ಟೆಯಿಂದ ಪ್ರೌಢನೊಣ ಆಗಿ ಈಚೆ ಬರಕ್ಕೆ ಒಂದು 15-16 ದಿವಸ ಬೇಕಾಗುತ್ತೆ. ಅದೇ ನಮ್ಮ ಕೆಲಸಗಾರ ನೊಣಗಳಾದ್ರೆ 20-21 ದಿವಸ ಬೇಕಾಗುತ್ತೆ. ಗಂಡೊಣ ಆದ್ರೆ 23-24 ದಿವಸ ತಗೊಳುತ್ತೆ, ಅಂದ್ರೆ ಮೊಟ್ಟೆಯಿಂದ ಒಂದು ಪ್ರೌಢನೊಣ ಆಗಿ ಈಚೆ ಬರೋದಕ್ಕೆ. ಈ ತರ 4 ಹಂತಗಳನ್ನ ನಮ್ಮ ಜೇನುನೊಣಗಳಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮುಖ್ಯವಾಗಿ ನಾವು ಜೇನು ಸಾಕಾಣಿಕೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದು ಉತ್ತಮವಾದಂತಹ ಕುಟುಂಬವನ್ನ ಹುಡುಕೊಂಡು ನಾವು ಪ್ರಾರಂಭ ಮಾಡಬೇಕಾಗತ್ತೆ. ಈ ಜೇನು ಕುಟುಂಬಗಳನ್ನ ಹೇಗೆ ಹುಡುಕ್ಬೇಕಾಗತ್ತೆ, ಮತ್ತೆ ನಮ್ಮ ಈ ಸಾಕಾಣಿಕೆ ಪೆಟ್ಟಿಗೆ ಇರುತ್ತಲ್ಲ ಅದಕ್ಕೆ ಹೇಗೆ ವರ್ಗಾಯಿಸಬೇಕಾಗತ್ತೆ ಅಂತೇಳಿ. ನಾವು ವಿಶೇಷವಾಗಿ ಇದು ಗ್ರಾಮೀಣ ಭಾಗದಲ್ಲಿ ಅಥವಾ ಕಾಡಂಚಿದಂಥ ಪ್ರದೇಶದಲ್ಲಿ ನಾವು ಈ ಜೇನು ಕುಟುಂಬವನ್ನು ಪತ್ತೆ ಮಾಡ್ಬೋದು. ನಾವು ಬೆಳಗಿನ ಇದು ಹೊತ್ತಲ್ಲಿ, ಅಂದರೆ ಆಗ್ತಾನೆ ಸೂರ್ಯ ಹುಟ್ಟಿರೋ ಹೊತ್ತಲ್ಲಿ, ಆ ತಂಪು ಹೊತ್ತಲ್ಲಿ ನಾವು ಬೆಳಗಿನ ಹೊತ್ತಲ್ಲಿ ಈ ಜೇನುನೊಣಗಳ ಆಕ್ಟಿವಿಟೀಸ್ ಅಂದರೆ ಜಾಸ್ತಿ ಕಾರ್ಯಚಟುವಟಿಕೆಗಳು ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಎಲ್ಲರ ಹೂವಿನ ಸಮೀಪ ಅಥವಾ ಯಾವ್ದಾರ ಉತ್ತ ಪೊಟ್ರೆಗಳ ಸಮೀಪ ನಾವು ಸೂರ್ಯ ಎದುರಾಗಿ ಇಟ್ಕೊಂಡು ನಾವು ನೋಡಿದಾಗ ಈ ಜೇನುಗಳು ಹೋಗೋದು ಬರೋದು ಈ ಸಂಚಲನ ಕಾಣುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಮೀಪವಾಗಿರುವಂತ ಉತ್ತ ಪೊಟ್ರೆಗಳು ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿದಾಗ ಈ ಜೇನುಗಳು ಆಹಾರ ತಗೊಂಡು ಆ ಗೂಡೊಳಗಡೆ ಹೋಗೋದನ್ನ ನೋಡ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಆ ಜಾಗವನ್ನು ಪತ್ತೆ ಮಾಡಿ ಅಲ್ಲಿ ಜೇನು ಕುಟುಂಬ ಇರೋದು ನಾವು ಒಂದ್ಸಲ ಖಾತ್ರಿ ಆದ್ಮೇಲೆ ತದನಂತರ ಒಂದು 11-12 ಅಂದ್ರೆ ಒಂದ್ ಸ್ವಲ್ಪ ಮಧ್ಯಾಹ್ನದ ಬಿಸಿಲು ಹೊತ್ತಿನಲ್ಲಿ ನಾವು ನಮ್ಮ ಪೆಟ್ಟಿಗೆನ ಜೇನು ಪೆಟ್ಟಿಗೆ ಏನಿರ್ತದೆ ನಮ್ಮ ಹತ್ರ ಆ ಪೆಟ್ಟಿಗೆನ ತಗೊಂಡೋಗಿ ಅಲ್ಲಿ ಉತ್ತಾಗಿ ಆಗಿದ್ರೆ ಆ ಉತ್ತನ ಪ್ರವೇಶ ದ್ವಾರ ಏನಿರುತ್ತೋ ಸ್ವಲ್ಪ ಅಗಲ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊಗೆನ ನಾವು ಸಿದ್ಧಪಡಿಸ್ಕೋಬೇಕಾಗತ್ತೆ. ಹೊಗೆ ನಾವು ತೆಂಗಿನ ನಾರಲ್ಲಿ ಅಥವಾ ಒಂದು ಸ್ವಲ್ಪ ವೇಷ್ಟಿ ಕಡ್ಡಿಗಳು ಅಥವಾ ಯಾವ್ದೋ ತರಗು ಈ ಯಾವ್ದ್ರಲ್ಲೂ ಸ್ವಲ್ಪ ಹೊಗೆ ಮಾಡ್ಕೋಬೇಕಾಗತ್ತೆ. ಒಂದಷ್ಟು ಹೊಗೆ ಕೊಟ್ಟಾಗ ತುಡುವೆ ಜನ ಸ್ವಲ್ಪ ಹೊತ್ತು ಮಂಕ್ ಆಗ್ತವೆ, ಅಂದ್ರೆ ನಮಗೆ ಚುಚ್ಚುವಂತ ಸ್ವಭಾವ ತುಂಬಾ ಕಡಿಮೆ ಆಗುತ್ತೆ. ಅವಾಗ ಒಂದ್ ಸ್ವಲ್ಪ ಹೊಗೆ ಕೊಟ್ಟು ಆ ಪ್ರವೇಶ ದ್ವಾರವನ್ನು ಅಗಲ ಮಾಡಿಕೊಂಡು ಒಂದೊಂದೇ ಎರಿಗಳು ಅಥವಾ ರಾಡೆ ಅಂತ ಕರೀತಾರೆ, ರೊಟ್ಟಿ ಹುಟ್ಟಿ ಅಂತ ಒಂದೊಂದು ಭಾಗದಲ್ಲಿ ಕರೀತಾರೆ, ಹುಟ್ಟಿ ಅಂತ ಕರೀತಾರೆ. ಅದನ್ನೆಲ್ಲ ನಾವು ಒಂದೊಂದೇ ಇದು ಬಿಡಿಸ್ಕೊಂಡು ಅಂದ್ರೆ ಚಾಕುವಿನ ಸಹಾಯದಿಂದ ನಾವು ಕಟ್ ಮಾಡ್ಕೋಬಹುದು. ಬಿಡಿಸ್ಕೊಂಡು ನಮ್ಮ ಪೆಟ್ಟಿಗೆಯಲ್ಲಿರುವಂತಹ ಚೌಕಟ್ಟುಗಳಿಗೆ ಬಾಳೆನಾರಿಂದ ನಾವು ಕಟ್ಟಬೇಕಾಗುತ್ತೆ. ಕಟ್ಟಿ ನಮ್ಮ ಪೆಟ್ಟಿಗೆಗಳಿಗೆ ಇಟ್ಕೋಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಇಡೀ ನೊಣಗಳು ಒಂದು ಯಾವ್ದಾರ ಒಂದು ಭಾಗದಲ್ಲಿ ಕೂತಿರ್ತವೆ. ಅವಾಗ ನಾವು ಕೈ ಹಾಕಿ ಒಂದೊಂದು ಬಾಕ್ಸಲ್ಲಿ ನೊಣಗಳನ್ನ ಹಿಡಿದು ನಾವು ಬಿಡಬಹುದು ಯಾವ್ದು ಪೆಟ್ಟಿಗೆ ಒಳಗಡೆಗೆ. ಸೊ ಈ ಸಂದರ್ಭದಲ್ಲಿ ನೀವೊಬ್ರು ಪರಿಣಿತ ಆಗಿದ್ದಾನೆ, ನೀವು ತಕ್ಷಣ ನೀವು ರಾಣಿ ನೊಣನ ಗುರುತಿಸಬಹುದು. ನಿಮಗೆ ಗುರ್ಸಕ್ ಆಗ್ಲಿಲ್ಲ ಅಂದ್ರೆ ಆ ಬಾಕ್ಸಲ್ಲಿ ಹಿಡಿದು ಹಾಕೋಬೇಕು ಅಂತ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಬಾಕ್ಸಲ್ಲಿ ರಾಣಿ ನೊಣ ಬಂದಿರುತ್ತೆ. ಒಂದು 3-4 ಬಾಕ್ಸ್ ಎತ್ತಾಕ ತಕ್ಷಣ ಸ್ವಲ್ಪ ನಾವು ಹಾಗೆ ನಾವು ಪರೀಕ್ಷೆ ಮಾಡಿ ನೋಡ್ರೆ ಎಲ್ಲ ನೊಣಗಳು ಕುಟುಂಬದೊಳಗಡೆ ಬರ್ತಾ ಇರ್ತವೆ. ಅಂದ್ರೆ ರಾಣಿ ನೊಣ ಇದ್ಬಿಟ್ರೆ ಅವೇ ಆಟೋಮೆಟಿಕ್ ಆಗಿ ಸೀದಾ ಬಂದು ನಮ್ಮ ಪೆಟ್ಟಿಗೆಯಲ್ಲಿ ಕುತ್ಕೋಬಿಡ್ತವೆ. ಬರ್ಲಿಲ್ಲ ಅಂದ್ರೆ ಇಡೀ ಬಾಕ್ಸಲ್ಲಿ ಆ ಇಡೀ ಕುಟುಂಬನ ಎತ್ತಿ ಹಾಕಿ ಪೆಟ್ಟಿಗೆಯನ್ನ ನಾವು ಇದು ಮುಚ್ಚು ಅಲ್ಲೇ ಇಡಬೇಕಾಗತ್ತೆ. ಮತ್ತೆ ಸಾಯಂಕಾಲದವರೆಗೂ ಆ ಪೆಟ್ಟಿಗೆಯನ್ನು ಅಲ್ಲೇ ಬಿಡಬೇಕಾಗತ್ತೆ. ಯಾಕಂದ್ರೆ ಕೆಲವು ನೊಣಗಳು ಹೊರಗಡೆ ಹೋಗಿರ್ತವೆ ಆಹಾರ ತರೋದಕ್ಕೆ, ಅವೆಲ್ಲವನ್ನು ಬಂದು ಸಾಯಂಕಾಲ ಆ ಪೆಟ್ಟಿಗೆಯಲ್ಲಿ ಎಲ್ಲ ಕುತ್ಕೊಂಡ ಮೇಲೆ ನಾವು ಸಂಜೆ ಹೊತ್ತಲ್ಲಿ ನಮ್ಗೆ ಯಾವ ಸ್ಥಳಕ್ಕೆ ಬೇಕಾಗುತ್ತೋ ಆ ಸ್ಥಳಕ್ಕೆ ಅದನ್ನ ವರ್ಗಾವಣೆ ಮಾಡಬಹುದು. ಅಂದ್ರೆ ರಾಣಿ ನೊಣ ಅಂದ್ರೆ ಬೇರೆ ನೊಣಗಳಿಗಿಂತ ಸ್ವಲ್ಪ ದಪ್ಪವಾಗಿರುತ್ತೆ. ಅದು ಕೆಲಸದ ನೊಣಗಿಂತ ದಪ್ಪವಾಗಿ ಇರುತ್ತೆ, ಗಾತ್ರದಲ್ಲಿ ದಪ್ಪ ಕಾಣುತ್ತೆ. ನಾವು ಬೇಗ ಪತ್ತೆ ಮಾಡಬಹುದು. ನಾವು ಒಬ್ಬ ಜನ ಕೃಷಿಕ ಆದ ತಕ್ಷಣ ರಾಣಿ ನೊಣ ಪತ್ತೆ ಮಾಡೋದು ಕಲಿಬೇಕಾದ್ರೆ ಸ್ವಲ್ಪ ಎದ್ದು ಕಾಣುತ್ತೆ. ಅದು ಅದು ಅದು ಹೋರಾಟ ಚಲನವಲನ ಎಲ್ಲ ನಾವು ಗುರುತಿಸಬಹುದು ನಾವು. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಜನು ಸಾಕಾಣಿಕೆಯನ್ನು ಪ್ರಾರಂಭ ಮಾಡುವಾಗ ಯಾವ್ಯಾವ ಮುಖ್ಯ ಉಪಕರಣಗಳನ್ನು ಹೊಂದಿಸ್ಕೋಬೇಕಾಗುತ್ತೆ? ಮುಖ್ಯವಾಗಿ ನಮಗೆ ಜೇನು ಪೆಟ್ಟಿಗೆ ಬೇಕಾಗುತ್ತೆ. ನಾವು ಜೇನು ಸಾಕಾಣಿಕೆ ಮಾಡೋಕ್ಕೆ ಜೇನು ಪೆಟ್ಟಿಗೆ ಬೇಕಾಗುತ್ತೆ. ಎರಡನೇದಾಗಿ ಜೇನು ಕುಟುಂಬವನ್ನ ನಾವು ಯಾರಾದರೂ ಯಶಸ್ವಿ ಜೇನು ಕೃಷಿಯಿಂದ ತಗೋಬಹುದು ಅಥವಾ ನೈಸರ್ಗಿಕವಾಗಿ ನಾವು ಹಿಡಿದು ಹಾಕೋಬಹುದು. ಮತ್ತೆ ಮೂರನೇದಾಗಿ ಅದಕ್ಕೊಂದು ಸ್ಟ್ಯಾಂಡ್ ಬೇಕಾಗುತ್ತೆ. ಜೇನು ಕುಟುಂಬ ಇಟ್ಟು ನಾವು ಸಾಕಾಣಿಕೆ ಮಾಡೋದ್ರಿಂದ ಆ ಸ್ಟ್ಯಾಂಡ್ ಒಂದು ನಮಗೆ ಬೇಕಾಗುತ್ತೆ. ಮತ್ತೆ ಒಗೆತಿದಿ ಅಂತೇಳಿ ಒಂದು ಸಣ್ಣದ ಮಿಷಿನ್ ಬರುತ್ತೆ. ಸೊ ಅಥವಾ ನಾವೇ ಅದನ್ನ ಒಗೆತಿದಿನೂ ಮಾಡ್ಕೋಬಹುದು, ಅದನ್ನು ಕೂಡ ನಾವು ಮಾಡ್ಕೋದು. ಒಂದು ಚಾಕು ಮನೆಯಲ್ಲೇ ಇರುತ್ತೆ. ಸೊ ಅದನ್ನ ತಗೋದು. ಮತ್ತೆ ಪ್ರಾರಂಭಿಕ ಜೇನು ಕೃಷಿಕರು ಒಂದು ಮುಖಪರ್ದೆನ ತಳೆದು ಉತ್ತಮ. ಯಾಕಂದ್ರೆ ಜೇನುಗಳು ಒಂದು ಸ್ವಲ್ಪ ಚುಚ್ಚುತ್ತೆ ಅನ್ನೋ ಭಯ ಇರುತ್ತೆ. ಆ ಭಯ ಹೋಗ್ಸ್ಬೇಕಂದ್ರೆ ಮುಖಪರ್ದೆನ ನಾವು ಉಪಯೋಗಿಸ್ಕೋಬಹುದು. ಅದಕ್ಕೋಸ್ಕರ ಮುಖಪರ್ದೆಯನ್ನು ಕೂಡ ಖರೀದಿ ಮಾಡ್ಕೊಂಡು ನಾವು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡಬಹುದು. ಜೊತೆಗೆ ಜೇನು ತುಪ್ಪ ತೆಗೆಯುವಂತ ಒಂದು ಯಂತ್ರನು ಬೇಕಾಗುತ್ತೆ. ಸೊ ಆ ಯಂತ್ರನು ಕೂಡ ಖರೀದಿ ಮಾಡ್ಕೋಬೇಕು. ಯಾಕಂದ್ರೆ ಒಂದ್ಸಲ ಜೇನು ಪೆಟ್ಟಿಗೆ ಆದ್ಮೇಲೆ ನಾವು ಜೇನು ತುಪ್ಪನ್ನು ತೆಗಿಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ಯಂತ್ರದ ಅವಶ್ಯಕತೆ ಇರುತ್ತೆ. ಇಷ್ಟು ನಮಗೆ ಪ್ರಮುಖವಾಗಿ ಬೇಕಾಗುವಂತ ಉಪಕರಣಗಳು. ಇನ್ನು ಈ ಜೇನು ಕುಟುಂಬಗಳನ್ನು ಪರೀಕ್ಷೆ ಮಾಡುವಂಥ ಅಗತ್ಯನೂ ಇರುತ್ತೆ. ಖಂಡಿತವಾಗ್ಲೂ ಜೇನು ಕೃಷಿಯಲ್ಲಿ ನಾವು ಪ್ರಥಮವಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ. ನಾವು ದಿನ ಇದನ್ನ ಜೇನು ಪೆಟ್ಟಿಗೆಯನ್ನು ನೋಡೋ ಅವಶ್ಯಕತೆ ಇರೋದಿಲ್ಲ.

ಇದು 100 mg 100 mg ಅಂತ ಒಂದು ಗುಳಿಗೆನ 100 ml ಇರುವಂತ ಒಂದು ಶುಗರ್ ಸಿರಪ್ ಅಂದ್ರೆ ಸಕ್ಕರೆ ಪಾಕ ನಾವು ತಯಾರು ಮಾಡ್ಕೊಂತೀವಲ್ಲ ಆ ಗುಳಿಗೆನ ಹಾಕಿ ಕರಗಿಸಿ ನಾವು ಒಂದು ಕುಟುಂಬಕ್ಕೆ ಕನಿಷ್ಠ ಪಕ್ಷ ವಾರಕ್ಕೆ 2 ಸಲ ನಾವು ಯಾವ್ದು ರೋಗ ಇರುತ್ತೋ ಉಣಿಸ್ಬೇಕು ಅದಕ್ಕೆ ಸೋಂಕು ಇರುತ್ತೋ ಅಂತ ಕುಟುಂಬಕ್ಕೆ ನಾವು ಸಕ್ಕರೆ ಪಾಕದಲ್ಲಿ ಈ ಗುಳಿಗೆನ ಹಾಕಿ ಕೊಡೋದ್ರಿಂದ ಸೊ ಅದು ತಗೊಳ್ಳೋದ್ರಿಂದ ನಾವು ಇದನ್ನ ಉಳಿಸ್ಕೋಬಹುದು. ಮತ್ತೆ ಅಂತ ಕಂಡ್ರೆ ಸಾಧ್ಯವಾದ ಆ ಪೆಟ್ಟಿಗೆನ ಮತ್ತೆ ಹೊಸ ಕುಟುಂಬನ ಯೂಸ್ ಮಾಡಬಾರ್ದು. ಇದು ಒಂದ್ ಸ್ವಲ್ಪ ವೈರಸ್ ಇರೋದ್ರಿಂದ ಬೇಗ ಬೇರೆ ಸ್ಪ್ರೆಡ್ ಆಗುತ್ತೆ. ಒಂದ್ ಸ್ವಲ್ಪ ಫಾರ್ಮಾಲಿನ್ ಅಥವಾ ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಆ ಪೆಟ್ಟಿಗೆನ ತೊಳೆದು ನಾವು ಮಾಡ್ಬೇಕಾಗತ್ತೆ. ಮತ್ತೆ ಅಂತ ರೋಗ ಇರೋಂತ ಪೆಟ್ಟಿಗೆನ ನಾವು ನೋಡಿ ಚೆನ್ನಾಗಿರೋಂತ ಆರೋಗ್ಯವಾಗಿರೋಂತ ಪೆಟ್ಟಿಗೆನ ನಾವು ಮುಟ್ಬೇಕಾದ್ರೆ ಕೂಡ ನಾವು ಹೆಚ್ಚು ಜಾಗರೂಕತೆಯಿಂದ ನಾವು ನೋಡ್ಬೇಕು. ಕೈನ ನಾವು ಶುದ್ಧಿಯಾಗಿ ಇಟ್ಕೋಬೇಕಾಗುತ್ತೆ. ಈ ತರ ನಾವು ತಡಿಬಹುದು ಟೈಸಾಕ್ಲೂಡ್ ರೋಗನ. ಇನ್ನು ಜೇನು ಸಾಕಾಣಿಕೆಯಿಂದ ಆಗುವಂತ ಅನುಕೂಲಗಳು ಏನೇನು ಅಂತೀರಿ? ಪ್ರಮುಖವಾಗಿ 2 ಅನುಕೂಲಗಳನ್ನ ಹೌದು. ಒಂದು ಜೇನು ಉತ್ಪನ್ನಗಳು ಸಿಗ್ತವೆ, ಜೇನುತುಪ್ಪ ಆಗಿರ್ಬೋದು, ಮೇಣ ಆಗಿರ್ಬೋದು, ಮತ್ತೆ ಪರಾಗವನ್ನು ಕೂಡ ನಾವು ಸಂಗ್ರಹಣೆ ಮಾಡಬಹುದು. ಮತ್ತೆ ರಾಜಶಾಹಿ ರಸ ಅಂತ ಬರುತ್ತೆ, ಅದನ್ನು ಅದು ಜೇನುಗಳನ್ನು ತಮ್ಮ ಜೊಲ್ಲು ಅಂತಾನು ಕರಿಬಹುದು, ಅಥವಾ ತಾಯಿ ಎದೆಯಾಲು ಅಂತಾನು ಕರಿಬಹುದು. ಅದನ್ನು ಕೂಡ ನಾವು ಸಂಗ್ರಹಣೆ ಮಾಡಿ ಮಾರಾಟ ಮಾಡಬಹುದು. ಮತ್ತೆ ಅಂಟು ಅನ್ನ ಸಂಗ್ರಹಣೆ ಮಾಡ್ತೇವೆ, ಅಂಟನ್ನು ಕೂಡ ನಾವು ಮಾರಾಟ ಮಾಡಬಹುದು. ಇಷ್ಟು ಪ್ರಮುಖವಾಗಿ ನಮ್ಗೆ. ಮತ್ತೆ ಜೇನು ವಿಷ ಅಂತ ಒಂದು ಬರುತ್ತೆ, ನಮಗೆ ಜೇನುಗಳು ಚುಚ್ಚುತ್ತವಲ್ಲ ಅವಾಗ ನಮ್ಗೆ ಅದರೊಳಗಡೆ ನಮ್ ಜೇನು ವಿಷ ಅಂತ ಹೋಗುತ್ತೆ. ಇದು ಕೂಡ ಆರೋಗ್ಯ ಪೂರಕವಾದ ಅಂಶಗಳು ಇರ್ತವೆ. ಈ 6 ಉತ್ಪನ್ನಗಳನ್ನ ನಾವು ಜೇನಿಂದ ನಾವು ಪಡಿಬಹುದು. ಒಂದು 2 ಜೇನುಗಳು ಕಡಿದ್ರೆ ಒಳ್ಳೇದೇನೆ? ಹೌದು, 1-2 ಕಟ್ಟಿದ್ರೆ ಅದರಲ್ಲಿ ನಮಗೆ ಒಂದಷ್ಟು ಮೆಡಿಸಿನ್ ಪ್ರಾಪರ್ಟಿ ಕೂಡ ಇರ್ತವೆ ಆ ವಿಷಯದಲ್ಲಿ, ಅದು ಕೂಡ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಆರೋಗ್ಯವಾಗಿ ಇರ್ಬೋದು. ಮತ್ತೆ 2ನೇ ಪ್ರಮುಖವಾದ ಉಪಯೋಗ ಅಂದ್ರೆ ಪರಾಗಸ್ಪರ್ಶ. ಹೌದೌದು, ಪರಾಗಸ್ಪರ್ಶದಲ್ಲಿ ನಮ್ಮ ಇಳುವರಿ ಸಾಕಷ್ಟು ಹೆಚ್ಚಾಗಬಹುದು ಅಂತ. ಖಂಡಿತವಾಗ್ಲು, ತಮ್ಗೆಲ್ಲ ಗೊತ್ತಿದೆ ಪರಾಗಸ್ಪರ್ಶ ಅಂದ್ರೆ ಇನ್ನು ಸಾಮಾನ್ಯ ಅಂದ್ರೆ ತುಂಬಾ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸರಳವಾಗಿ ಹೇಳ್ಬೋದು ಅಂದ್ರೆ ಪ್ರತಿ ಗಿಡದಲ್ಲೂ ಹೆಣ್ಣು ಅಥವಾ ಗಂಡು ಹತ್ರ ಅಂತ. ಸೊ ಈ ಗಂಡುವಲ್ಲಿ ಬಿಡುವಂತ ಪರಾಗವನು ಹೆಣ್ಣುವಿನ ಮೇಲೆ ಬೀಳ್ಬೇಕು. ಹೌದೌದು, ಆ ಬಿದ್ದಾಗ್ಲೇನೆ ಅದು ಪೀಚ್ ಕಟ್ಟೋದು ಅಥವಾ ಕಾಯಿ ಕಟ್ಟೋದು ಮತ್ತೆ ಫಲ ಸಿಗೋದು ನಮ್ಗೆ. ಹೌದೌದು, ಪರಕೀಯ ಪರಾಗಸ್ಪರ್ಶ. ಹೌದು, ಖಂಡಿತವಾಗ್ಲು. ಇದನ್ನ ಕೀಟಗಳು, ವಿಶೇಷವಾಗಿ ಜೇನುನೊಣಗಳ ತರ ಪರಾಗಸ್ಪರ್ಶಿ ಕೀಟಗಳು ಈ ಕೆಲಸವನ್ನ ಮಾಡ್ತವೆ. ಹೌದೌದು, ಅದಕ್ಕೋಸ್ಕರನೇ ಜೇನುನೊಣಗಳನ್ನ ನಾವು ಇಲ್ಲಿ ಯಾವ ಜಾಗದಲ್ಲಿ ಇಟ್ಕೊಂತೀವೋ ಅಲ್ಲಿ ಪರಾಗಸ್ಪರ್ಶ ಉತ್ತಮವಾಗಿ ಹೆಚ್ಚು ಇಳುವರಿ ಬರುತ್ತೆ ಅಂತೇಳಿ ಈಗಾಗಲೇ ಸಂಶೋಧನೆ ಮುಖಾಂತರ ದೃಢಪಡಿಸಿದ್ದೀವಿ ನಾವು. ಅಂದ್ರೆ ಪರಾಗಸ್ಪರ್ಶದಲ್ಲಿ ಇವು ಸಾಕಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಜೇನುಗಳು ಬಹಳ ಪ್ರಮುಖವಾದ ಕೀಟಗಳು. ತಮ್ಗೆ ತಿಳಿದಿರುವಂತೆ ಒಂದು ಕುಟುಂಬದಲ್ಲಿ ಸುಮಾರು 5,000 ಒಂದು 15,000-20,000 ಜೇನುಗಳು ಇರ್ತವೆ. ಇಷ್ಟು ಜೇನುಗಳು ಪರಾಗಸ್ಪರ್ಶದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ನಾವು ಪರಾಗಸ್ಪರ್ಶದಲ್ಲಿ ಹೆಚ್ಚು ಇಳುವರಿನ ಗಳಿಸಬಹುದು. ಒಂದು ಅಂಕಿ ಅಂಶ ಪ್ರಕಾರ ಸುಮಾರು ನಮ್ಮ ಪ್ರಭೇದಗಳಿದೆ, ಒಂದು 3,52,000 ಪ್ರಭೇದಗಳಿದ್ದಾವೆ, ಸಸ್ಯ ಸಂಪತ್ತಿದೆ ಅಂತ ಅನ್ಕೊಂಡ್ರು ಕೂಡ ಅದರಲ್ಲಿ ಒಂದು 3,06,000 ಸಸ್ಯ ಪ್ರಭೇದಗಳು ಜೇನುಗಳು ಮತ್ತೆ ಅದೇ ರೀತಿ ಇರುವಂತ ಕೆಲವು ಕೀಟಗಳ ಮೇಲೆ ಪರಾಗಸ್ಪರ್ಶಕ್ಕಾಗಿ ಅವಲಂಬಿತ ಆಗಿದ್ದಾವೆ. ಅಂದ್ರೆ ಸುಮಾರು 87% ಸಸ್ಯ ಪ್ರಭೇದಗಳು ಏನಿದವೋ ಅವೆಲ್ಲ ಕೂಡ ಜೇನುಗಳ ಪರಾಗಸ್ಪರ್ಶದ ಮೇಲೆ ಅವಲಂಬಿತ ಆಗಿದ್ದಾವೆ. ಸೊ ಈ ಜೇನುಗಳು ಇರೋದ್ರಿಂದ ಅವು ಪರಾಗಸ್ಪರ್ಶ ಆಗುತ್ತೆ, ಹೆಚ್ಚು ಫಲ ಕೊಡುತ್ತೆ. ಅದಕ್ಕೋಸ್ಕರ ನೀವು ಹೇಳ್ದಂಗೆ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಒಬ್ಬ ಖ್ಯಾತ ವಿಜ್ಞಾನಿ ಇವತ್ತು ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಜೇನುಗಳೇನಾದ್ರು ಕಣ್ಮರೆ ಆದ್ರೆ 1-4 ವರ್ಷದಲ್ಲಿ ಈ ಭೂಮಿ ಮೇಲೆ ಒಂದು ಮನುಕುಲ ಸಂತತಿನೇ ನಾಶ ಆಗುತ್ತೆ ಅಂತ ಹೇಳೋದು ಇದೇ ಕಾರಣಕ್ಕೆ. ಅಷ್ಟು ಆಹಾರ ಸಂಪತ್ನ ಆಹಾರವನ್ನ ಒದಗಿಸ್ತಿರೋದಂದ್ರೆ ಜೇನುಗಳು. ಜೊತೆಗೆ ನಮ್ಮ ಈ ಕುಂಬಳ ಜಾತಿಯ ಬೆಳೆಗಳಿಗಂತೂ ಇದು ಕಡ್ಡಾಯ ಅಂತಾನೆ ಹೇಳ್ಬೋದು. ಹೌದು, ಈ ಜೇನು ಕುಟುಂಬಗಳ ಒಂದು ಪರಾಗಸ್ಪರ್ಶ, ಈ ಜೇನುಗಳು ಏನಾದ್ರು ಅದು ಪರಾಗಸ್ಪರ್ಶದಲ್ಲಿ ಅಥವಾ ಆ ಹೂವುಗಳನ್ನ ಸಂದರ್ಶನ ಮಾಡಲಿಲ್ಲ ಅಂದ್ರೆ ಆ ಹೂವುಗಳು ಬಿದ್ದೋಗ್ತವೆ, ಉದುರೋಗ್ತವೆ. ಅದಕ್ಕೋಸ್ಕರನೇ ಈ ಏಲಕ್ಕಿ ಅಥವಾ ಕುಂಬಳ ಜಾತಿ, ಈ ಸೌತೆಕಾಯಿ ಜಾತಿ ಏನು ಬೆಳೆಗಳು ನಾವು ಕಾಣ್ತೀವಿ ಇವೆಲ್ಲವಕ್ಕೂ ಕೂಡ 100% ಶೇಕಡ 100% ಕೂಡ ಜೇನುಗಳು ಬೇಕೇ ಬೇಕಾಗ್ತವೆ. ಈ ಕಲ್ಲಂಗಡಿ ಬೆಳೆಗಳಲ್ಲಿ, ಹೌದು, ಕುಂಬಳಕಾಯಿ ಇಂತಹ ಬೆಳೆಗಳಲ್ಲಿ. ಇನ್ನು ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಅಂದ್ರೆ ಈ ಜೇನು ಸಾಕಾಣಿಕೆಗೆ ನಾವು ಈ ರಾಸಾಯನಿಕ ಕೀಟನಾಶಕಗಳನ್ನು ನಮ್ಮ ಬೆಳೆಗಳಿಗೆ ಸಿಂಪರಣೆ ಮಾಡುವಂತದ್ದು, ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಂಡು ನಾವು ಜೇನು ಸಾಕಾಣಿಕೆ ಮಾಡಬಹುದು ಅಂತೀರಿ? ಇದು ಒಂದು ಸವಾಲೇ ಅಂತ ಕರಿಬಹುದು. ನಾವು ಒಂದ್ ಕಡೆ ನಾವು ಪರಾಗಸ್ಪರ್ಶಕ್ಕಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ, ಮತ್ತೆ ಸಸ್ಯ ಇದನ್ನ ಉಳಿಸ್ಕೊಳ್ಳೋದಕ್ಕೆ ಕೀಟಗಳ ಅವಳಿ ಇದ್ ಮಾಡಕ್ಕೆ ರಾಸಾಯನ ಸಂಪರಣನ ಮಾಡೋದು ಕೂಡ ಈಗ ಸಾಮಾನ್ಯ ಆಗಿದೆ. ಈ ಸಂದರ್ಭದಲ್ಲಿ ನಾವು ಜೇನು ಪೆಟ್ಟಿಗೆ ಇಟ್ಟಿದ್ದಾಗ ಸೊ ನಾವು ಸಿಂಪರಣೆ ಮಾಡಬೇಕಾದ್ರೆ ಸುಮಾರು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಸೊ ಸಾಧ್ಯವಾದಷ್ಟು ರೈತರು ಸಂಜೆ ಹೊತ್ತು ಇದು ಏನೋ ಸಿಂಪರಣೆ ಮಾಡೋದು ಉತ್ತಮ. ಯಾಕಂದ್ರೆ ಸಾಯಂಕಾಲ ಆದ ತಕ್ಷಣ ಜೇನುಗಳು ಎಲ್ಲ ಕೂಡ ಪೆಟ್ಟಿಗೆಗೆ ಬಂದು ಸೇರ್ಕೊಂಡಿರ್ತವೆ. ಅಥವಾ ನಾವು ಸಿಂಪರಣೆ ಮಾಡಲೇಬೇಕಾದಂತಹ ಸಂದರ್ಭದಲ್ಲಿ ಈ ಜೇನು ಕುಟುಂಬವನ್ನು ಆ ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕು. ಬೇರೆ ಸ್ಥಳಕ್ಕೆ ತಾನ ಇಟ್ಟು ಇವರು ತಮ್ಮ ಬೆಳೆಗಳಿಗೆ ಸಿಂಪರಣೆ ಮಾಡಿ ತದನಂತರ 1 ಅಥವಾ 2 ದಿನ ಬಿಟ್ಟು ಮತ್ತೆ ಆ ಪೆಟ್ಟಿಗೆನ ತಗೊಂಡ್ಬಂದು ಪುನಃ ಅದೇ ಜಾಗದಲ್ಲಿ ಇಡಬಹುದು. ಸೊ ಈ ತರ ಮಾಡೋದ್ರಿಂದ ನಾವು ಜೇನು ಪೆಟ್ಟಿಗೆಗಳನ್ನ ಜೇನುಗಳನ್ನ ರಾಸಾಯನಿಕ ಸಿಂಪರಣೆಯಿಂದ ಸಾಯೋದನ್ನ ತಡೆಗಿರ್ಬೋದು. ರೈತ ಬಾಂಧವರೇ, ತಮಗೆ ಈ ಜೇನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆಟಿ ವಿಜಯಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9986051852. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9986051852. ತುಂಬ ಸಂತೋಷ ಡಾಕ್ಟರ್ ವಿಜಯಕುಮಾರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಈ ನಮ್ಮ ಕೃಷಿ ಉತ್ಪಾದನೆಯ ಹೆಚ್ಚಳದಲ್ಲಿ ಈ ಜೇನುನೊಣಗಳ ಪಾತ್ರ ಎಂತಹದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೂ ಜೇನು ಕೃಷಿ ಮತ್ತು ಬೆಳೆ ಇಳುವರಿ ಹೆಚ್ಚಳದಲ್ಲಿ ಜೇನು ಹುಳುಗಳ ಪಾತ್ರ, ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾಲಯದ ಜೇನು ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಟಿ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:35. ಇನ್ನೀಗ ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ವಿಜ್ಞಾನದ ಮುನ್ನಡೆ ಡಾ ಶೋಭಾ ಅವರಿಂದ. 6:51